ನೀವು ಯೂಟ್ಯೂಬಲ್ಲಿ ಯಾರಾದರೂ ಕೃಷಿಕರನ್ನು ಹುಡುಕಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಎರಡು ಮೂರು ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಎಲ್ಲವೂ ಕೃಷಿಯೇತರವಾಗಿರ್ತಕ್ಕಂಥ ವಿಡಿಯೋಗಳೇ ಬರ್ತವೆ. ಅದರ ಅರ್ಥ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ನಿಮ್ಮ ಮೊಬೈಲಲ್ಲಿ ಹಿಂದ್ಗಡೆ ರನ್ ಆಗ್ತಾ ಇರತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ ಏನಿದೆ ಅಲ್ಲ, ಅದು ನಿಮ್ಮ ಆಸಕ್ತಿಯನ್ನು ನೋಡುತ್ತದೆ. ಯೋ, ಇದು ಇವರಿಂದ ಬಂದಿದೆ, ಈ ಮೊಬೈಲಿಂದ ಬಂದಿದೆ, ಇವ್ರಿಗೆ ಇದು ಇಷ್ಟ ಆಗಿದೆ, ಇದನ್ನೇ ಹುಡುಕ್ತಾ ಇದ್ದಾರೆ ಅಂತ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ಕೊಡ್ಕೊತಾ ಹೋಗ್ತಾ ಇದೆ. ಅದೇ ಥರ ನಮ್ಮ ಭಾರತ ದೇಶ ಹೊರಗಡೆ ನೀವು ಬೇರೆ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಹೆಂಗಿದೆ ಅಂದರೆ ನೀವು ಏನು ಬೇಕಾದರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಕೊಡೋಷ್ಟು ಶಕ್ತಿ ಇರತಕ್ಕಂಥ ಆ್ಯಪ್ ವೆಬ್ಸೈಟ್ಗಳಿವೆ. ನಾನು ನಮ್ಮ ಭಾರತ ದೇಶದ ಎಲ್ಲ ಯೂನಿವರ್ಸಿಟಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಎಲ್ಲವನ್ನೂ ಚಾಟ್ಬೋಟ್ಗಳನ್ನು ಆರ್ಟಿಫಿಷಿಯಲಿ ಇಂಟೆಲಿಜೆನ್ಸಿಂದ ಎನೇಬಲ್ ಮಾಡಿ ಎಲ್ಲ ಲ್ಯಾಂಗ್ವೇಜಲ್ಲಿ ಯಾರು ಬೇಕಾದ್ರೆ ಯಾವ ಲ್ಯಾಂಗ್ವೇಜಲ್ಲಿ ಪ್ರಶ್ನೆ ಕೇಳೋಕೆ ಅದು ಕೇಳಿದ್ರೆ ಆನ್ಸರ್ ಆಟೋಮೆಟಿಕ್ ಆಗಿ ಬರೋ ಥರ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ರೈತರು ಯಾವತ್ತಿಗೂ ಫೋನ್ ಮಾಡಿದಾಗ ಫೋನ್ ಎತ್ತಕ್ಕೆ ಇರಲಿಲ್ಲ ಅಥವಾ ಆಫೀಸ್ ಅವರ್ಸ್ ಇರಲಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಆಗುತ್ತೆ. ನಿಮ್ಮ ಹೊಲ ಸರ್ವೆ ನಂಬರು ನಿಮ್ಮ ಊರು ಹೇಳಿಬಿಟ್ರೆ ನಂದು ಇದು ಬೆಳೆ ಇದೆ ಅಂದರೆ ನೀವು ಚಾಟ್ ಜಿಪಿಟಿಯಲ್ಲಿ ಏನು ಬೆಳೀಬಹುದು, ಮಣ್ಣಿನ ಏನಿದೆ ಇವತ್ತೇ ನೀವು ನಿಮ್ಮ ಮೊಬೈಲಲ್ಲೇ ನೋಡ್ಕೋಬಹುದು. ಸೂಕ್ತವಾಗಿ ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳೆಯತಕ್ಕಂಥ ಒಂದು ಸಣ್ಣ ಆ್ಯಪ್ ನಿಮಗೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಮೊದಲನೇದಾಗಿ ರೈತನಿಗೆ ಗೊಬ್ಬರ ಎಷ್ಟು ಹಾಕಬೇಕು ಅನ್ನೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಎರಡನೇದು ಯಾವಾಗ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ಮೂರನೇದು ಯಾವ ಥರ ಬಿತ್ತನೆ ಮಾಡಬೇಕಂತ ಹೇಳುತ್ತೆ. ನಾಲ್ಕನೇದು ನೀವು ಬೀಜೋಪಚಾರಗಳಲ್ಲಿ ಏನೇನು ಅನುಸರಿಸಬೇಕನ್ನೋದನ್ನು ಹೇಳುತ್ತೆ. ಐದನೇದು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕನ್ನೋದನ್ನ ಇದು ತಿಳಿಸುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು, ಚಳಿಗಾಲದಲ್ಲಿ ಎಷ್ಟು ಕೊಡಬೇಕು, ಯಾವ ಬೆಳೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ನಾಲೆಜ್ ಅಂದರೆ ಈ ಕೋಶ ಏನಿರುತ್ತಲ್ಲ ಜ್ಞಾನಕೋಶಗಳಿಂದ ಅದು ತಗೊಳುತ್ತೆ. ಎಲ್ಲ ಯೂನಿವರ್ಸಿಟಿಗಳಿಂದ ಬರೆದಿರ್ತಕ್ಕಂಥ ಪೇಪರ್ಗಳು ರಿಸರ್ಚ್ ಪೇಪರಿಂದ ತಗೊಂಡು ರೈತರಿಗೆ ಒಂದೇ ಒಂದು ಸ್ಕ್ರೀನಲ್ಲಿ ತಾನೇ ಓದ್ಕೊಳ್ಳುತ್ತೆ. ಓ ಈ ಬೆಳೆ ಅಂದ ತಕ್ಷಣ ಆ ಬೆಳೆನ ಎಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲ ವೆಬ್ಸೈಟ್ಗಳಲ್ಲಿ ಹುಡುಕೊಂಡು ಯಾವುದು ಹೆಚ್ಚಿನ ರೀತಿಯಲ್ಲಿ ಜನ ನೋಡಿ ಅದನ್ನು ಲೈಕ್ ಮಾಡಿರ್ತಾರೆ ಅಥವಾ ಅದಕ್ಕೆ ಮನ್ನಣೆ ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಿಮಗೆ ಕೊಡುತ್ತೆ. ಮೊದಲೇದೇನಾಯಿತು, ಭೂಮಿ ತಯಾರು ಮಾಡೋದು, ಗೊಬ್ಬರ ಹಾಕೋದು, ನೀರು ಕೊಡೋದು, ಸೋಯಿಂಗ್ ಮಾಡೋದು, ಬೀಜೋಪಚಾರ ಎಲ್ಲದನ್ನೂ ಅಡ್ವೈಸ್ ಮಾಡಿತು. ಇದಾದಮೇಲೆ ಏನು ಬರುತ್ತೆ, ಇದಾದಮೇಲೆ ಕೀಟಬಾಧೆ ರೋಗಗಳು ಬರ್ತಕ್ಕಂಥವು, ಯಾವ ಸೀಸನ್ನಲ್ಲಿ ಯಾವ ರೋಗಗಳು ಬರ್ತವೆ, ಯಾವ ಬೆಳೆಗೆ ಯಾವ ರೋಗ ಬರುತ್ತೆ, ಯಾವ ಊರಲ್ಲಿ ಯಾವ್ಯಾವ ಥರದ ಬೆಳೆಗಳನ್ನು ಬೆಳೀತಾರೆ ಅದಕ್ಕೆ ತಕ್ಕನಾಗಿ ನಿಮಗೆ ಅದು ಸಲಹೆಯನ್ನು ಕೊಡುತ್ತೆ. ಅದರ ಪ್ರಕಾರ ರೈತರು ಬರೋದಕ್ಕಿಂತ ಮುಂಚೆನೆ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ರೋಗ ಬರೋದಕ್ಕಿಂತ ಮುಂಚೆನೆ ತಡೆಗಟ್ಟುವ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಆ್ಯಪ್ ಇರ್ತವೆ ಕೃತಕ ಬುದ್ಧಿಮತ್ತೆ ಅವು ಸಹಾಯ ಮಾಡ್ತವೆ ರೈತರಿಗೆ. ಇದಾದ್ಮೇಲೆ ಏನಾಗುತ್ತೆ, ಯಾವಾಗ ಹಾರ್ವೆಸ್ಟ್ ಮಾಡೋದು ಬರುತ್ತೆ, ಯಾವಾಗ ಬೆಳೆ ಕಟಾವಿಗೆ ಬರುತ್ತೆ, ಆ ಟೈಮಲ್ಲಿ ನಮ್ಮ ಕ್ಲೈಮೇಟ್ ಹವಾಮಾನದಲ್ಲಿ ತಂಪೆಷ್ಟಿರುತ್ತೆ, ಬಿಸಿಲೆಷ್ಟಿರುತ್ತೆ, ಮಳೆ ಬರುತ್ತೋ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಿಮಗೆ ರೈತರಿಗೆ ಸಹಾಯ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನೀವು ಏನು ತಗೊಳ್ಬೇಕು ಅದನ್ನು ತಗೊಳ್ಬೋದು. ಇದಾದ್ಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ಏನಾಯಿತು, ಹಾರ್ವೆಸ್ಟ್ ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಪ್ರಾಬ್ಲಮ್ ಏನಂದರೆ ನಮ್ಮೂರಲ್ಲಿ 300 ರೂಪಾಯಿಗೆ ತೊಗೋತಾರೆ ಸರ್, ನಾವು ಧಾರವಾಡಕ್ಕೆ ಹೋದರೆ 350 ರೂಪಾಯಿ ತೊಗೋತಾರೆ ಅಂತ. ಅಂದರೆ ಮಾರುಕಟ್ಟೆಯ ಅಸಮತೋಲನ ರೀ, ಬೆಲೆಯಲ್ಲಿರುವ ಅಸಮತೋಲನವನ್ನು ಕಂಡಿಡಿಯೋಕೆ ರೈತರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಹಳ ಸಹಾಯ ಮಾಡುತ್ತೆ. ನೀವು ನಿಮ್ಮ ಬೆಳೆ ಬೆಲೆ ಏನಿದೆ ಅಂತ ನಿಮ್ಮ ಮೊಬೈಲಲ್ಲಿ ಇವತ್ತು ಗೂಗಲಲ್ಲಿ ಹೊಡೆದ್ಬಿಟ್ರೆ, ಗೂಗಲಲ್ಲಿ ಚಾಟ್ ಜಿಪಿಟಿಯಲ್ಲಿ ಹೊಡೆದ್ರೆ, ನಿಮ್ಮ ಮೊಬೈಲಲ್ಲಿ ಕೇಳಿದರೆ ಬರೀ ವಾಯ್ಸ್ ಕಾಲು, ಸಿರಿ ಅಂತ ಒಂದು ವಾಯ್ಸ್ ಆ್ಯಪ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಇರುತ್ತೆ, ಎಲ್ಲರ ಮೊಬೈಲಲ್ಲಿ ಇರುತ್ತೆ ಅದು. ಅದನ್ನು ನೀವು ಕೇಳಿದರೆ ಇವತ್ತಿನ ತೊಗರಿ ಬೆಳೆ ರೇಟ್ ಎಷ್ಟು ಅಂದರೆ ಅದು ಎಲ್ಲ ಕೊಡುತ್ತೆ. ರೀಟೇಲ್ ಬೆಲೆ ಏನಿದೆ, ಹೋಲ್ಸೇಲ್ ಬೆಲೆ ಏನಿದೆ, ಬಲ್ಕ್ ಬೆಲೆ ಏನಿದೆ, ಎ ಪಿ ಎಂ ಸಿ ಮಾರ್ಕೆಟ್ ಬೆಲೆ ಏನಿದೆ, ಎಲ್ಲ ಬೆಲೆಗಳನ್ನು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಹಿಂದ್ಗಡೆ ಏನು ಕುಂತಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥ ಒಂದು ಇಂಜಿನ್ನು ಅದು ಕುಂತ್ಕೊಂಡು ಎಲ್ಲವನ್ನೂ ತಗೊಂಡು ರೈತರಿಗೆ ಕೊಡೋಷ್ಟು ಶಕ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ರೈತನಿಗೆ ಯಾವ ಟೈಮಲ್ಲಿ ಯಾವಾಗ ನಾನು ಮಾರುಕಟ್ಟೆಗೆ ನನ್ನ ಬೆಳೆಗಳನ್ನು ಕೊಟ್ಟರೆ ನನಗೆ ಒಳ್ಳೆಯ ರೇಟ್ ಸಿಗುತ್ತೆ, ಯಾವ ರೈತನಿಗೆ ಯಾವ ಬೆಳೆಯನ್ನು ಯಾವ ಒಂದು ಸೀಸನ್ನಲ್ಲಿ ಬೆಳೆದ್ರೆ ನನಗೆ ಒಳ್ಳೆಯ ಬೆಲೆ ಸಿಗುತ್ತೆ, ಭಾಳಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ನಮ್ಮ ಒಂದು ಮನುಷ್ಯರ ಒಂದು ಪ್ರತಿರೂಪ ಆದರೆ

ಕನಸಲಿ ಮನಸಲಿ ಕಳವಾಳವಾದರೆ ಕನಸಲಿ ಮನಸಲಿ ಕಳವಾಳವಾದರೆ ಕನಸಲಿ ಮನಸಲಿ ಕಳವಾಳವಾದರೆ ಕನಸಲಿ ದಾರೆ ಹನುಮಾನನು ದಾರೆ ಆರೆ ಹೋಗದೆ ಪಾಪ ಹಲ್ಲೆ ಕಿನ್ನಾತ ಜನರಿಗೆ ಭಯವೋ ಹಂದಿ ಕಿನ್ನಾತ ಕೈಯ ಸಜ್ಜನರಿಗೆ ಭಯವೋ ಎನ್ನಾತ ಕೈಯ ಹಂದಿ ಕಿನ್ನಾತ ಸಜ್ಜನರಿಗೆ ಭಯವೋ ರೋಮ ರೋಮಕ್ಕೆ ಕೋಟಿ ಲಿಂಗವಾದರ ಸೀತ ರೋಮ ರೋಮಕ್ಕೆ ಕೋಟಿ ಲಿಂಗ ಸೀತ ರೋಮ ರೋಮಕ್ಕೆ ಕೋಟಿ ಲಿಂಗವಾದರ ಸೀತ ರೋಮ ರೋಮಕ್ಕೆ ಕೋಟಿ ಲಿಂಗ ಸೀತ ಭೀಮನೋದಾರೆ ಬೇಟು ಹೋಗದೆ ಪಾಪ ಕಿನ್ನಾತ ಕೈಯ ಹಂಜಿ ಕಿನ್ನಾತ ಕೈಯ ಸಜ್ಜನ ರೇ ಜ ಭಯ ಗೋಯನ್ನಾತ ಕೈಯ ಪುರಂದರ ವಿಠಲನ ಪೂಜಯ ಮಾಡುವ ಪುರಂದರ ವಿಠಲನ ಪೂಜಯ ಮಾಡುವ ಪುರಂದರ ವಿಠಲನ ಪೂಜಯ ಮಾಡುವ ಪುರಂದರ ವಿಠಲನ ಪೂಜಯ ಮಾಡುವ ಗುರು ಮಹಾದ್ವಾಯನ ಸ್ಮರಣೆ ಮಾಡಿದು ಮ್ಯಾಜ ಹಂಜಿ ಕಿನ್ನಾತ ಹಂಜಿ ಕಿನ್ನಾತ ಕೈಯ ಸಜ್ಜನರಿಗೆ ಭಯ ಗೋಯನ್ನಾತ ಕೈಯ ಹಂಜಿ ಕಿನ್ನಾತ ಕೈಯ ಸಜ್ಜನರಿಗೆ ಭಯ ಗೋಯನ್ನಾತ ಕೈಯ ಸಂಭಜೆ ನಮ ಪಾರ್ವತಿ ಪತಿಯರ ಮಹಾದೇ ಶ್ರೀಗಿರಿಯ ಸೂಕ್ಷತ್ರ ಕಿಂದ ಒಲೆಯಾತೆ ಮಾಡಿ ಬಂದೆ ಶ್ರೀಗಿರಿಯ ಶರೀರ ಶ್ರೀಗಿರಿಯ